ಶರಣು. ಮಂದಮತಿಯನು ಬಿಡಿಸಿ ಚಂದ್ರಜ್ಞಾನವನಿತ್ತು, ಮಂದಮತಿಯನು ಬಿಡಿಸಿ ಚಂದ್ರಜ್ಞಾನವನಿತ್ತು. ಇಂದಿರೇಶನ ಪಾದ ಹೊಂದಿಪ್ಪತರದಿ, ಇಂದಿರೇಶನ ಪಾದ ಹೊಂದಿಪ್ಪತರದಿ, ಸುಂದರಾಂಗನ ಪದದೊಂದ ಕೆರಗುವೆ ನಿನ್ನ, ಸುಂದರಾಂಗನ ಪದದೊಂದ ಕೆರಗುವೆ ನಿನ್ನ. ಸಂದೇಹ ಮಾಡದಲೆ ಇಂದು ಕರುಣಿ ಕುದು, ಸಂದೇಹ ಮಾಡದಲೆ ಇಂದು ಕರುಣಿ ಕುದು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ತ್ರಿಜಗವಂದಿತನಾದ ದೇವ ದೇವನೇ ಶರಣು, ತ್ರಿಜಗವಂದಿತನಾದ ದೇವ ದೇವನೇ ಶರಣು. ತನಯನೆ ಕರುಣಾಕರನೆ ಸುರನರವರದ, ಹರನ ತನಯನೆ ಕರುಣಾಕರನೆ ಸುರನರವರದ, ಮೊರೆಯಲಾಲಿಸಿಯನ್ನ ಕರಗಳನ್ನು ಪಿಡಿದು, ಮೊರೆಯಲಾಲಿಸಿಯನ್ನ ಕರಗಳನ್ನು ಪಿಡಿದು, ಹೊರೆಯದಿದ್ದರೆ ಬಿಡನು ನೆರೆಗೆ ನಿನ್ನಡಿಗಳನು, ಹೊರೆಯದಿದ್ದರೆ ಬಿಡನು ನೆರೆಗೆ ನಿನ್ನಡಿಗಳನು. ತೊರೆಯಂದದಲ್ಲಿ ನೋಡು ಶರಣ್ಯಂಬೆ ನಿನಗೆ, ತೊರೆಯಂದದಲ್ಲಿ ನೋಡು ಶರಣ್ಯಂಬೆ ನಿನಗೆ. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ತ್ರಿಜಗವಂದಿತನಾದ ದೇವ ದೇವನೇ ಶರಣು, ತ್ರಿಜಗವಂದಿತನಾದ ದೇವ ದೇವನೇ ಶರಣು. ಸಿದ್ಧಿದಾಯಕ ನಿನ್ನ ಕೊದ್ದಿ ಮೆರೆವೆನು ನಾನು, ಸಿದ್ಧಿದಾಯಕ ನಿನ್ನ ಕೊದ್ದಿ ಮೆರೆವೆನು ನಾನು. ಅಭಿಶಯನನ ಮಹಿಮೆ ಬದ್ಧದಲ್ಲಿ ಪೇಳ್ವಾ, ಅಭಿಶಯನನ ಮಹಿಮೆ ಬದ್ಧ ಕೃಷ್ಣಗತಿ ಪ್ರಿಯನಾ. ಗಜಮುಖನೇ ಸಿದ್ಧಿದಾಯಕನೇ ವಂಗಿ ಪೇಶರಣು ತ್ರಿಜಗವಂಗಿತನಾದ ದೇವ ದೇವನೆ ಶರಣು ಸುಜನರಿಗೆ ವಿಘ್ನವನು ಪರಿಹರಿ ಪೇಶರಣು ಗಜಮುಖನೇ ಸಿದ್ಧಿದಾಯಕನೇ ವಂಗಿ ಪೇಶರಣು ತ್ರಿಜಗವಂಗಿತನಾದ ದೇವ ದೇವನೆ ಶರಣು ತ್ರಿಜಗವಂಗಿತನಾದ ದೇವ ದೇವನೆ ಶರಣು. ಈಗ ಕೇಳಿ ಕೆಎಂ ಕುಸುಮ ಹಾಡಿರುವ ಗದುಕಿನ ವೀರನಾರಾಯಣರ ರಚನೆ. ಮನೆಗೆ ಬಾರು ಕೃಷ್ಣ ದೇವರೇ, ಮನೆಗೆ ಬಾರು ಕೃಷ್ಣ